ಅತ್ತೆ ನಿಧಾನವಾಗಿ ಹತ್ತಿ. ತುಂಬಾ ಸೊಂಟ ನೋವು ಕಣಮ್ಮ, ಒಂದು ಮಾತ್ರೆ ತಗೊಂಡಿದ್ರೆ ಸರಿ ಹೋಗ್ತಿತ್ತು, ಸುಮ್ನೆ ಆಸ್ಪತ್ರೆ ಖರ್ಚು. ಹಾಗೇನು ಇಲ್ಲ ಅತ್ತೆ, ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ಇಲ್ಲೇ ಹತ್ತಿರದಲ್ಲಿರೋ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳಲ್ಲಿ ಎಲ್ಲ ತರಹದ ಪರೀಕ್ಷೆ, ಚಿಕಿತ್ಸೆ, ಔಷಧ ಉಚಿತವಾಗಿ ಸಿಗುತ್ತೆ. ಏನ್ ಹೇಳ್ತೀಯಮ್ಮ? ಹೌದತ್ತೆ, ವಯಸ್ಕರಿಗೆ, ಹಿರಿಯ ನಾಗರಿಕರಿಗೆ ಸಾಂಕ್ರಾಮಿಕ ಅಸಾಂಕ್ರಾಮಿಕ ರೋಗಗಳ ನಿರ್ವಹಣೆಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿ ಬರುವ ಎಲ್ಲ ಸೇವೆಗಳು ಸಿಗುತ್ತೆ. ಒಳ್ಳೆ ಸುದ್ದಿನೇ ಹೇಳಿದ್ಯಾ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಬಡವರ ಆಶಾಕಿರಣ ಜನೌಷಧಿ ಕೇಂದ್ರಗಳು, 1400ಕ್ಕೂ ಹೆಚ್ಚು ಬಗೆಯ ಔಷಧಗಳು, 220ಕ್ಕೂ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು, ವೈದ್ಯಕೀಯ ಉಪಕರಣಗಳಾದ ಸ್ಟಂಟ್ ಕಸಿ ಉಪಕರಣಗಳು ರಿಯಾಯಿತಿ ದರದಲ್ಲಿ. ರಾಜ್ಯದಲ್ಲಿ ಒಟ್ಟು 949ಕ್ಕೂ ಹೆಚ್ಚು ಜನೌಷಧಿ ಕೇಂದ್ರಗಳು. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಇದ್ಯಾಕಮ್ಮ ತಲೆ ಮೇಲೆ ಕೈಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧಿ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಿವಿಗಳಲ್ಲಿ ಕಲುಷಿತ ನೀರು ಪ್ರವೇಶಿಸುವುದನ್ನು ತಡೆಗಟ್ಟಿ ಮತ್ತು ನಿಮ್ಮ ಕಿವಿಯಲ್ಲಿ ಎಣ್ಣೆ ಅಥವಾ ಯಾವುದೇ ತೀಕ್ಷ್ಣವಾದ ವಸ್ತುಗಳು, ಬೆಂಕಿ ಕಡ್ಡಿಗಳು, ಇಯರ್ ಬಡ್ಗಳನ್ನು ಹಾಕಬೇಡಿ. ವಿಶೇಷವಾಗಿ 60 ವರ್ಷದ ನಂತರ ನೀವು ಸಂಭಾಷಣೆಯ ಸಮಯದಲ್ಲಿ ಪದಗಳನ್ನು ಪುನರಾವರ್ತಿಸಲು ಕೇಳುತ್ತಿದ್ದರೆ ನಿಮ್ಮ ಶ್ರವಣ ಪರೀಕ್ಷೆಯನ್ನು ವಾರ್ಷಿಕವಾಗಿ ಕಡ್ಡಾಯವಾಗಿ ಪಡೆಯಬೇಕು. ಶಾಲೆಗೆ ಹೋಗುವ ಮಗುವಿಗೆ ಕಡಿಮೆ ದೂರದಿಂದ ಶಿಕ್ಷಕರ ಧ್ವನಿಯತ್ತ ಗಮನ ಹರಿಸಲು ಸಾಧ್ಯವಾಗದಿದ್ದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಿ. ಹೆಚ್ಚಿನ ವಿವರಗಳಿಗೆ 24/7 ಉಚಿತ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ ಅಥವಾ ಹತ್ತಿರದ ಸರ್ಕಾರಿ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ. ಇದು ಉಡುಪಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಮರ ಕಡಿತಲೆ ಮತ್ತು ಸಾಗಾಟ ಕಾನೂನು, ಈ ಕುರಿತು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎ ಶ್ರೀಧರ್ ಅವರ ಜೊತೆ ಮಾತುಕತೆ ಕೇಳೋಣ. ಶ್ರೀಧರ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಕೃಷಿಗೆ ಪೂರಕವಾಗಿ ಒಂದಷ್ಟು ಅರಣ್ಯ ಗಿಡಗಳು ಬೇಕು ಅಂತ ರೈತರು ಸಾಮಾನ್ಯವಾಗಿ ಯೋಚನೆ ಮಾಡುವುದಿದೆ. ಅದು ನೀರನ್ನು ಇಂಗಿಸದೆ ಮಣ್ಣಿನ ಫಲವತ್ತತೆಯನ್ನು ಕೂಡ ಜಾಸ್ತಿ ಮಾಡ್ತದೆ ಅಂತ ಹೇಳಿ, ಜೊತೆ ಜೊತೆಗೆ ನಮ್ಮ ಉಪಯೋಗಕ್ಕೂ ಕೂಡ ಒಂದಷ್ಟು ಮರಗಳು ಬೇಕಾಗ್ತದೆ, ಅದನ್ನು ನಾವು ನೆಟ್ಟು ಬೆಳೆಸಿದ್ದೇವೆ, ನಾವು ಕಡಿದ್ರೆ ಹೇಗೆ ಅಂತ ಒಂದು ಯೋಚನೆ ಇರಬಹುದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ನಮ್ಮ ರೈತರಿಗೆ ಒಂದು ಅಗತ್ಯವಾಗಿ ಬೇಕಾಗಿದೆ ಅಂತ ನನಗನ್ನಿಸ್ತದೆ. ಈಗ ಒಂದು ಪಟ್ಟ ಸ್ಥಳದಲ್ಲಿರುವಂತಹ ಮರಗಳನ್ನು ಕಡಿಬೇಕಿದ್ರೆ ಯಾವ ರೀತಿಯ ಒಂದು ಅನುಮತಿಯನ್ನು ಅರಣ್ಯ ಇಲಾಖೆಯ ವತಿಯಿಂದ ನಾವು ಪಡಿಬೇಕಾಗ್ತದೆ, ಈ ಬಗ್ಗೆ ಹೇಳಿ. ಪಟ್ಟ ಸ್ಥಳದಲ್ಲಿರುವ ಮರಗಳನ್ನು ಕಡಲಿಕ್ಕೆ 1976 ಕರ್ನಾಟಕ ವೃಕ್ಷ ಸಂರಕ್ಷಣೆ ಕಾಯ್ದೆ ಪ್ರಕರಣ 8 ಅದಕ್ಕೆ ನಿರ್ಬಂಧವನ್ನು ಹೇರಿದ್ದಾರೆ. ಅಂದರೆ ಒಬ್ಬರು ರೈತರು ಯಚೇತ್ವಾಗಿ ನಾನೇ ನೆಟ್ಟು ಬೆಳೆಸಿದೆ ಅಂತ ಕಡಿಬಾರ್ದು ಅನ್ನೋ ಉದ್ದೇಶಕ್ಕೆ ಅವರು ಆ ಮರ ಕಡಿಯುವ ಸ್ಥಳದ ಒಂದು ನಕ್ಷೆ, ಅಂದರೆ ಆ ಸ್ಥಳದ ಒಂದು ಪಹಣಿ RTC ಮತ್ತು ನಕ್ಷೆ, ಅಂದರೆ ಮೋಜಣಿದಾರರಿಂದ ಮರ ಗುರುತಿಸಿದ ನಕ್ಷೆಯನ್ನು ಕೊಟ್ಟು ವಲಯ ಅರಣ್ಯಾಧಿಕಾರಿಗಳಿಗೆ ಕಚೇರಿಗೆ ಅರ್ಜಿ ಸಲ್ಲಿಸಿದರೆ ಒಂದು ವೇಳೆ ಅವರು ಸ್ವಂತ ಉಪಯೋಗದಲ್ಲಿ ಅಂದರೆ 100 CFT 2.80 ಘನ ಮೀಟರ್ ಅಂತ ಹೇಳ್ತೇವೆ, ಅಷ್ಟು ಮರಗಳನ್ನು ಕಡಿಲಿಕ್ಕೆ ಅವರು ಕಚೇರಿಗೆ ಅರ್ಜಿಯನ್ನು ಸಲ್ಲಿಸಿ ವಲಯ ಅರಣ್ಯಾಧಿಕಾರಿ ಅವರಿಗೆ ಇಂದಲೇ ಅವರು ಕಡಿತರ ಆದೇಶವನ್ನು ಪಡೆದು ಕಡಿಲಿಕ್ಕೆ ಅವಕಾಶ ಇದೆ. ಅದಕ್ಕಿಂತ ಹೆಚ್ಚು ಈಗ ಮಾರಾಟ ಮಾಡಬೇಕು ಅಂದರೆ ಮಾಪಿ ಪಾಸು ಮಾಲ್ಕಿ ಅಂತ ಹೇಳ್ತೇವೆ, ಅಂಥ ಸಂದರ್ಭಗಳಲ್ಲಿ ಅವರು ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದಾಗ ನಾವು ಅವರ ಅರ್ಜಿಯನ್ನು ತಹಶೀಲ್ದಾರ್ ಕಚೇರಿಗೆ ಕಳಿಸ್ಕೊಡ್ತೇವೆ. ಅಂದ್ರೆ ಅವ್ರ ಓನರ್ಶಿಪ್ ಅಂದ್ರೆ ಆ ಜಾಗದ ಮೇಲೆ ಏನಾದ್ರೂ ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ದಾವೆ ಇದೆಯೇ ಅಥವಾ ಯಾವ್ದಾದ್ರು ಬ್ಯಾಂಕಿಗೆ ಅವ್ರು ಹಣ ಕಟ್ಟಲಿಕ್ಕಿದ್ದು ಅದರ ಇದೆಯೋ ಅನ್ನೋ ತಿಳ್ಕೊಳ್ಳೋಕೋಸ್ಕರ ಆಗ ಏನ್ ಮಾಡ್ತಾರೆ, ತಹಶೀಲ್ದಾರ್ ಕಚೇರಿ ಅದು ನಮ್ಮ ಸಹಾಯಕ ಭೂ ನಿರ್ದೇಶಕರಿಂದ ಜಂಟಿ ಮೋಜಣಿಯಾಗಿ ನಮ್ಮ ಉಪವಲಯಾಧಿಕಾರಿಗಳು ಸೇರಿ ಮರಗಳ ಮೌಲ್ಯವನ್ನು ನಿರ್ಧಾರ ಮಾಡಿ ಕಡಿಯು ಮರಗಳನ್ನು ಗುರುತಿಸಿ ಮೊನ್ನೆ ಈಗ ಒಂದು 50,000 2,00,000 ವ್ಯಾಲ್ಯೂಯೇಷನ್ ವರೆಗಿದ್ರೆ ಮನೆ ಸಹಾಯಕ ಆಯುಕ್ತರು ಅವರಿಗೆ ಓನರ್ಶಿಪ್ ಕೊಡ್ತಾರೆ. 200,000 ಹೆಚ್ಚಿನ ಮೌಲ್ಯದಿದ್ರೆ ಮನೆ ಜಿಲ್ಲಾಧಿಕಾರಿಗಳು ಅದರ ಓನರ್ಶಿಪ್ ಅನ್ನು ಕೊಡ್ತಾರೆ. ಇಲ್ಲ ಒಂದು 10,000 ತಹಶೀಲ್ದಾರ್ ಓನರ್ಶಿಪ್ ಕೊಡ್ತಾರೆ. ಆ ಓನರ್ಶಿಪ್ ತಂದ ನಂತರ ನಾವು ಈಗ ಒಂದು ವೇಳೆ ಮಾಲ್ಕಿ ಸಂದರ್ಭಗಳಲ್ಲಿ ಮನೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇಡೀ ಜಿಲ್ಲೆಯ ವೃಕ್ಷಾಧಿಕಾರಿಯಾಗಿರ್ತಾರೆ, ಅವರು ಕಡಿತಲ ಆದೇಶ ಕೊಡ್ತಾರೆ. ಆಮೇಲೆ ಕಡಿತಲ ಆದೇಶ ಕೊಟ್ಟ ನಂತರ ಅವ್ರು ಕಡಿದ ಮರಗಳನ್ನು ಎಷ್ಟಿದೆ ಅಂತೇಳಿ ಪುನಃ ನಮ್ಮ ವಲಯ ಮಟ್ಟದ ಸಿಬ್ಬಂದಿಗಳು ಅದನ್ನು ಮಾರ್ಕ್ ಮಾಡಿ ಇಷ್ಟು ಅದಕ್ಕೆ ಅವ್ರಿಗೆ ಇಷ್ಟು ರಹದಾರಿ ಬೇಕಂತ ಕೇಳ್ತಾರೆ. ಹೇಳ್ತಾರೆ ಅಷ್ಟು ರಹದಾರಿಯನ್ನ ಇಡೀ ಭಾರತದಾದ್ಯಂತ ಅವ್ರು ಸಾಗಾಟ ಮಾಡಬಹುದು. ಅವರ ಮರವನ್ನ ಫೈರ್ವುಡ್ ಕೊಡುವುದಿಲ್ಲ, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ಕಟ್ಟಿಗೆ ಕೊರತೆ ಇದೆ. ಆದ್ರೆ ಅವ್ರದ್ದು ಮೋಪುಗಳನ್ನ ಮತ್ತೆ ಎಳವನ್ನ ಕೇರಳ ರಾಜ್ಯಕ್ಕೂ ತಮಿಳುನಾಡಿಗೋ ಮಹಾರಾಷ್ಟ್ರಕ್ಕೂ ಎಲ್ಲಿ ಬೇಕಾದ್ರೂ ಸ್ವಂತ ಅವರು ಸಾಗಾಟ ಮಾಡಿ ಮಾರಾಟ ಮಾಡಬಹುದು. ಆದ್ರೆ ಈ ಪ್ರೊಸೀಜರ್ ಮಾಡಬೇಕಾಗ್ತದೆ. ಆದ್ರೆ ಸ್ವಂತ ಉಪಯೋಗಕ್ಕಾದ್ರೆ ಇವೆಲ್ಲ ಪ್ರೊಸೀಜರ್ ಇಲ್ಲ. ಸ್ವಂತ ಉಪಯೋಗಕ್ಕಾದ್ರೆ ಕೇವಲ ಅವರೊಂದು ಪಹಣಿ, ಒಂದು ಮರವನ್ನು ಗುರುತಿಸಿದ ಸರ್ವೆ ಮೋಜಣಿ ನಡೆಸಿದ ಒಂದು ನಕ್ಷೆ ಮತ್ತು ಅವ್ರದ್ದೊಂದು ಅಪ್ಲಿಕೇಶನ್ ಕೊಟ್ಟರೆ ಮುಗೀತು. ಅಂದ್ರೆ ಈಗ ಅರಣ್ಯ ಇಲಾಖೆಯಿಂದ ಯಾವ ರೀತಿ ಅನುಮತಿ ಪಡೆಯುವಂತಹದ್ದು ಮತ್ತು ಯಾವ ಯಾವ ಮರಗಳಿಗೆ ಅನುಮತಿಯ ಒಂದು ಅವಶ್ಯಕತೆ ಬರ್ತದೆ? ಈಗ ಸಾಮಾನ್ಯವಾಗಿ ಈ ರಾಜ್ಯ ಸರ್ಕಾರ ಶಾಸನ ಸಭೆ 15, ಶಾಸನ 2013 ಡೇಟೆಡ್ 13 ಒಂದು 2012 ಒಂದು ಯಾವುದು ಬದಲಾವಣೆ ಅಂತಂದೆ ಅಮೆಂಡ್ಮೆಂಟ್. ಆ ಅಮೆಂಡ್ಮೆಂಟ್ ಪ್ರಕಾರ ಕರ್ನಾಟಕ ವೃಕ್ಷ ಸಂರಕ್ಷಣೆ ಕಾಯ್ದೆ ಅಡಿಯಲ್ಲಿ 27 ಜಾತಿ ಮರ ಕಡಿಲಿಕ್ಕೆ ಖಾಸಗಿ ಸ್ಥಳದಲ್ಲಿ ರೈತರು ಅವ್ರ ಜಮೀನನ್ನು ಬೆಳೆಸಿದ ವಿನಾಯಿತಿ ನೀಡಿದ್ದಾರೆ. ಅಂದ್ರೆ ನಿಮ್ಮ ತೆಂಗು, ಅಡಿಕೆ, ನಿಂಬು, ಇಲ್ಲಿ ನಿಮ್ಮ ಸೋಬಾಬಲ್ ಇರ್ಬೋದು, ಗಾಳಿ ಇರ್ಬೋದು, ಅಕೇಶಿಯ ಇರ್ಬೋದು, ಸಿಲ್ವರ್ ಓಕ್ ಇರ್ಬೋದು, ಅಕೇಶಿಯ ಮ್ಯಾಂಜಿಯಂ, ಅಕೇಶಿಯ ಕಡಿಲಿಕ್ಕೆ ಬೇಕು, ಅಕೇಶಿಯ ಮ್ಯಾಂಜಿಯಮ್ಮು, ರಬ್ಬರ್ ಇರ್ಬೋದು, ಹಾಲ್ವಾಣ ಇರ್ಬೋದು, ಪೇರಳೆ ಇರ್ಬೋದು, ಕಾಫಿ ಇರ್ಬೋದು, ಆಮೇಲೆ ಈ ನಮ್ಮ ಕೊಡಗು ಮತ್ತು ಚಿಕ್ಕಮಗಳೂರು ಭಾಗದಲ್ಲಿ ಬರುವಂತ ಸಿಲ್ವರ್ ಹೌದು, ಮತ್ತೊಂದು ಈ ನಮ್ಮ ಹಾಲ್ಮಡಿ ತರಟ ಎಕ್ಸಿಲ್ಸಾ ಅಂತ ಒಂದು ಮರ ಬರ್ತದೆ. ಅವೆ ಒಟ್ಟು 27 ಜಾತಿ ಮರ ಕಡಿಲಿಕ್ಕೆ ಯಾವುದೇ ಅನುಮತಿ ಬೇಡ. ಹಾಗೆ 41 ಜಾತಿ ಮರಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡಿ, ಈ 27 ಜಾತಿ ಅಲ್ಲದೆ ಇನ್ನೂ ಕೆಲವೊಂದು ಮರಗಳನ್ನು ಸೇರಿಸಿ ಅದಕ್ಕೆ ಕಡಿಲಿಕ್ಕೆ ಅನುಮತಿ ಬೇಕು, ಟ್ರಾನ್ಸ್ಪೋರ್ಟೇಷನ್ ಅನುಮತಿ ಬೇಡ. ಒಟ್ಟಿಗೆ 41 ಜಾತಿ ಮರಗಳನ್ನು ನೀವು ಟ್ರಾನ್ಸ್ಪೋರ್ಟೇಷನ್ ಮಾಡಲಿಕ್ಕೆ ಯಾವುದು ಖಾಸಗಿ ಸ್ಥಳದಲ್ಲಿ ಮಾತ್ರ. ಅವ್ರ ಮನೆ ಹತ್ರ ಅಪಾಯಕಾರಿ ಮರ ಇದೆ, ಸರ್ಕಾರಿ ಸ್ವಾಮ್ಯ ಅಥವಾ ಇನ್ನೊಬ್ಬರ ಜಾಗದಲ್ಲಿ ಮರ ಇದೆ, ಅದನ್ನ ಇವ್ರು ಕಡಿಲಿಕ್ಕೆ ಬರೋದಿಲ್ಲ, ಅವರ ಸ್ವಂತ ಸ್ಥಳದಲ್ಲಿ. ಯಾವ್ಯಾವ ಮರಗಳಿಗೆ ಅನುಮತಿ ಬೇಕು? ಈಗ ಸಾಗುವನಿಗೆ ಬೇಕು, ಹಲಸಿಗೆ ಬೇಕು, ಕಿರಾಲ್ಬೋಗಿ ಬೇಕು, ಹೆಬ್ಬಲ್ಸಿಗೆ ಬೇಕು, ನಂದಿಗೆ ಬೇಕು, ಶ್ರೀಗಂಧಕ್ಕೆ ಬೇಕು, ಮಹಾಗೋನಿಗೆ ಬೇಕು. ಅಂದರೆ ಬೆಲೆ ಬಾಳುವ ನಮ್ಮ ಸರ್ಕಾರಿ ಸ್ಥಳಗಳಲ್ಲಿ ಮತ್ತು ಅರಣ್ಯ ಪ್ರದೇಶಗಳಲ್ಲಿ ಯಾವುದೆಲ್ಲ ಮರಗಳು ಇರ್ತದೆ ಅದು ರೈತರ ತೋಟದಲ್ಲೂ ಇರ್ತದೆ, ಅಂತ ಮರಗಳಿಗೆ ಬೇಕು. ನೆಟ್ಟು ಬೆಳೆಸಿದ್ರು ಕೂಡ ಬೇಕಾಗ್ತದೆ. ಆಮೇಲೆ ಈಗ ಅವರ ಸ್ವಂತ ಜಮೀನು ಆಯ್ತು, ಈಗ ಖಾಸಗಿ ಜಮೀನಲ್ಲಿ ಅಥವಾ ಶಾಲೆಯ ಪಕ್ಕದಲ್ಲಾಗ್ಬೋದು ಅಥವಾ ರಸ್ತೆಯ ಪಕ್ಕದಲ್ಲಾಗ್ಬೋದು, ಇರುವಂತಹ ಮರಗಳನ್ನ ಕಡಿಬೇಕಿದ್ರೆ ಯಾವ ರೀತಿ ಅನುಮತಿಯನ್ನು ಪಡಿಬೇಕು? ಈ ಖಾಸಗಿ ಸ್ಥಳ ಅಂತ ಹೇಳಿದ್ರೆ ಅವರ ಪಟ್ಟ ಸ್ಥಳ ಅಂದ್ರೆ ರೈತರ ಹೆಸರಲ್ಲಿ ಖಾತೆಯನ್ನು ಹೊಂದಿರುವುದು. ಈಗ ಒಂದು ಶಾಲೆ ಅದು ಸರ್ಕಾರಿ ಸ್ವಾಮ್ಯದ್ದು, ಒಂದು ಕಚೇರಿ ಸರ್ಕಾರಿ ಸ್ವಾಮ್ಯದ್ದು, ಯಾವುದೇ ಸರ್ಕಾರಿ ಸ್ವಾಮ್ಯ, ಸರ್ಕಾರಿ ರಸ್ತೆ ಬದಿ ಇರ್ಬೋದು, ರಿಸರ್ವ್ ಫಾರೆಸ್ಟ್ ಇರ್ಬೋದು, ಅಥವಾ ಜಿಲ್ಲಾ ಅರಣ್ಯ ಇರ್ಬೋದು, ಗ್ರಾಮ ಪಂಚಾಯತ್ ಅರಣ್ಯ ಇರ್ಬೋದು, ಅಥವಾ ಯಾವುದೇ ಒಂದು ಸರ್ಕಾರಿ ಇದ್ರೆ ಸ್ಥಳಗಳಲ್ಲಿ ಮರ ಇದ್ರೆ ಅದನ್ನು ಕಡಿಬೇಕಾದ್ರೆ ಅನುಮತಿಯನ್ನು ಪಡಿಬೇಕಾಗ್ತದೆ. ಈ ವಿನಾಯಿತಿ ಪಡಿಸಿದ ಮರಗಳಿದ್ರೂ ಸಹ, ಅಂದ್ರೆ ವಿನಾಯಿತಿ ಇರುವುದು ರೈತರ ಖಾಸಗಿ ಜಮೀನಿಗೆ ಮಾತ್ರ, ಯಾವುದೇ ಸರ್ಕಾರಿ ಸ್ವಾಮ್ಯದ ಸ್ಥಳಕ್ಕೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಏನಾಗ್ತದೆ, ಇಂತಹ ಸ್ಥಳಗಳಿದ್ದಾಗ ಒಂದು ವೇಳೆ ನಗರ, ಈಗ ಮಂಗಳೂರು ಮಹಾನಗರ ಪಾಲಿಕೆ ಅಥವಾ ಪುತ್ತೂರು ನಗರಸಭೆ, ಮೂಡುಬಿದ್ರೆ ನಗರಸಭೆ ಅಥವಾ ಪುರಸಭೆ, ಇಂತಹ ಸ್ಥಳಗಳಲ್ಲಿದ್ರೆ ಅಲ್ಲಿಯ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ವೃಕ್ಷಾಧಿಕಾರಿಯಾಗಿರ್ತಾರೆ, ಆ ಸ್ಥಳಗಳಿಂದ ಮರಗಳನ್ನು ಕಡಿತಲ ಆದೇಶ ಕೊಡಲಿಕ್ಕೆ. ಆಮೇಲೆ ಒಂದು ವೇಳೆ ಈಗ ಅದನ್ನ ಬಿಟ್ಟು ಗ್ರಾಮಾಂತರ ಪ್ರದೇಶಕ್ಕೆ ಇಡೀ ಜಿಲ್ಲೆಗೆ ಆಯಾ ಜಿಲ್ಲೆಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅವರು ವೃಕ್ಷಾಧಿಕಾರಿಯಾಗಿರ್ತಾರೆ. ನೀವು ಏನ್ ಮಾಡಬೇಕು, ಪ್ರಥಮವಾಗಿ ನಮ್ಮ ವಲಯಾಧಿಕಾರಿ ಕಚೇರಿಗೆ ಅರ್ಜಿಯನ್ನು ಕೊಡಬೇಕು. ನಾವು ಹೋಗಿ ಸ್ಥಳ ಮಾಜರನ್ನು ನಡಗಿಸಿ ಆ ಮರ ಅಪಾಯಕಾರಿದೆ ಇಲ್ಲೋ ಅನ್ನೋದ್ರ ಬಗ್ಗೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಮುಖಾಂತರ ಮರದ ಪಟ್ಟಿಯೊಂದಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರಿಗೆ ಮನವಿಯನ್ನು ಕೊಡ್ತೇವೆ, ಸಲ್ಲಿಸ್ತೇವೆ ವರದಿಯನ್ನು. ಅವರು ಕಡಿತಲ ಆದೇಶವನ್ನು ಕೊಡ್ತಾರೆ. ಈಗ ಕಡಿತಲ ಸಾಮಾನ್ಯವಾಗಿ ಎಲ್ಲಾ ಜನರ ಮನಸ್ಸಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರುವುದು ಮರ ಕಡಿಲಿಕ್ಕೆ ಅಂತ. ನಾವು ಕಡಿತಲ ಆದೇಶ ಕೊಡ್ಲಿಕ್ಕೆ ಮಾತ್ರ, ಮಹಾನಗರ ಪಾಲಿಕೆ ಇದ್ರೆ ಮಹಾನಗರ ಪಾಲಿಕೆಯವರೇ ಕಡಿಬೇಕು. ಒಂದು ವೇಳೆ ಒಂದು ಗ್ರಾಮ ಪಂಚಾಯತ್ ಅಪಾಯಕಾರಿ ಮತ್ತು ಗ್ರಾಮ ಪಂಚಾಯತ್ನವ್ರು ಮರವನ್ನು ಕಡಿಬೇಕು. ಇವನ್ ಅವರು ಅವರ ವ್ಯಾಪ್ತಿ ಕಡಿದು ನಾವು ಆದೇಶವನ್ನು ಕೊಡ್ತೇವೆ ಮತ್ತು ನಮ್ಮವರ ಒಂದು ಅನುಮತಿಯನ್ನು ಪಡೆದು ಅವರೇ ಹರಾಜು ಮಾಡಬಹುದು, ಹರಾಜು ಮಾಡಿ ಅದರ ಮೌಲ್ಯವನ್ನು ಅವರೇ ತಗೊಳ್ಬಹುದು. ಈಗ ಒಂದ್ ವೇಳೆ ಅವ್ರು ನೆಟ್ಟು ಬೆಳೆಸಿದ ಮರ ಇದ್ರೆ ನಮ್ಗೆ ಇಲ್ಲ, ನಮ್ಮ ಇಲಾಖೆ ಡಿಪೋಗೆ ಹರಾಜು ಕಳ್ಸಿಕೊಟ್ರೆ, ಕಡಿತಲ ಆದೇಶವನ್ನು ಅವ್ರು ಮಾಡಿ ಕಳ್ಸಿಕೊಟ್ರೆ, ನಾವು 10% ಸೂಪರ್ವೈಸರ್ ಚಾರ್ಜ್ ಅನ್ನು ತೆಗೆದು ಉಳಿದು ಹರಾಜಿನಲ್ಲಿ ಬಂದ ಹಣವನ್ನ ಅವರಿಗೆ ಡೆಪಾಸಿಟ್ ತರ ನಾವು ಕೊಡ್ತೇವೆ. ಆ ಒಂದು ಇದು ಏನು ಪ್ರೊಸೀಜರ್ ಇಲಾಖೆಯಲ್ಲಿ ಮೇಂಟೈನ್ ಮಾಡಬಹುದು. ಈಗ ಪಟ್ಟ ಸ್ಥಳದಲ್ಲಿ ಇರುವುದನ್ನ ಇಲಾಖೆಗೆ ಏನಾದರೂ ಮಾರಾಟ ಮಾಡಬಹುದಾ? ಖಂಡಿತವಾಗಿದೆ. ಪಟ್ಟ ಸ್ಥಳದಲ್ಲಿ ನನ್ನ ಸ್ಥಳದಲ್ಲಿ ಇಷ್ಟು ಮರ ಇದೆ, ನನಗೆ ಕಷ್ಟ ಆಗ್ತಾ ಇದೆ, ನಾನು ಆರ್ಥಿಕ ಇಲಾಖಾ ಮುಖಾಂತರ ಅದನ್ನು ಕಡಿದು ನಿಮ್ಮ ನಾಟಕ ಸಂಗ್ರಹದಲ್ಲಿ ಹರಾಜು ಮಾಡಿ ನಮಗೆ ಮೌಲ್ಯ ಕೊಡಿ ಅಂತ ಹೇಳಿದ್ರೆ ಅವರೇ ನಾವು ಕಡಿತಲ ಆದೇಶ ಕೊಡ್ತೇವೆ. ಕಡಿದ ಮೇಲೆ ಅವರೇ ನಮ್ಮ ಡಿಪೋ ಸಾಗಾಟ ಮಾಡಿಕೊಡ್ಬೇಕು, ಅಲ್ಲಿ ಹರಾಜು ಮಾಡಿ ಅವರಿಗೆ. ಈಗ ಬೀಟೆಗೆ ಅದೇ ಪ್ರೊಸೀಜರ್ ಮಾಡ್ತಾ ಇದ್ದೇವೆ. ಬಾಕಿ ಏನಾದ್ರು ತುಂಬಾ ಅಂದ್ರೆ ನಾವೊಂದು 5 meter 10 meter ಒಂದು ದೊಡ್ಡ ಮರ ಅಲ್ಲ, ಈಗ ಒಂದು 100 ಒಂದು ಒಬ್ಬರ ಹತ್ರ ಒಬ್ಬ ರೈತರ ಹತ್ರ 100,000 rupees ಮರ ಇದೆ, ಅವ್ರಿಗೆ ಸರಿಯಾದ ಮಾರ್ಕೆಟೆ ಮೊದಲು ಸಿಗ್ತಾ ಇಲ್ಲ, ಅಂತದಲ್ಲ ಡಿಎಫ್ಒ ಕೋರಿಕೆಯನ್ನು ಕೊಟ್ಟಾಗ ನಾವು ಅದನ್ನ ಮಾಡ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ಈಗ ಎಷ್ಟೋ ಸರಿ ಈಗ ಪೇಟೆ ಪಟ್ಟಣಗಳಲ್ಲಿ ನೋಡ್ತೀವಿ ಜಾಹೀರಾತು ಫಲಕಗಳನ್ನು ಹಾಕುವಂಥದ್ದು. ಅಂತಹ ಸಂದರ್ಭದಲ್ಲಿ ಕೆಲವೊಂದು ಮರದ ಗೆಲ್ಲಾಗ್ಬೋದು ಅಥವಾ ಮರವೇ ಆಗ್ಬೋದು, ಒಂದು ಅಡೆತಡೆ ಉಂಟಾಗ್ತದೆ ಅಂತ ಒಂದು ಸಂದರ್ಭದಲ್ಲಿ ಅದನ್ನು ಕಡಿಬೇಕಿದ್ರೆ ಯಾವ ರೀತಿ ಒಂದು ಅನುಮತಿ ಪಡಿಬೇಕು? ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಮಂಗಳೂರು ಪಟ್ಟಣದಲ್ಲಿ ತಗೊಂಡ್ರೆ ಸಾಕಷ್ಟು ಜಾಹೀರಾತು ಫಲಕಗಳಿದೆ. ಈ ಜಾಹೀರಾತು ಫಲಕಗಳನ್ನು ಹಾಕುವಾಗ ಯಾವುದೇ ಅರಣ್ಯ ಇಲಾಖೆ ಅನುಮತಿಯನ್ನು ಪಡೆದು ಮಹಾನಗರ ಪಾಲಿಕೆಯವರು ಅವರಿಗೆ ಅನುಮತಿಯನ್ನು ಕೊಡುವುದಿಲ್ಲ. ಜಾಹೀರಾತು ಫಲಕ ಹಾಕಿದ ನಂತರ ಸ್ಟಾರ್ಟಿಂಗ್ ಅಲ್ಲಿ ಅದರ ಫಲಕ ಸೈಜ್ ಸಣ್ಣದಿರ್ತದೆ, ಅದು ಬೆಳೀತಾ ಬೆಳೀತಾ ದೊಡ್ಡದಾಗ್ತಾ ಹೋಗುವಾಗ ಸಾಮಾನ್ಯವಾಗಿ 0-30 cm ಅಂದ್ರೆ ಡಯಾಮೀಟರ್ ಒಂದು ಮರ ಅಂತ ಆಗಬೇಕಾದ್ರೆ 0-30 cm ನಮ್ಮಲ್ಲಿ ಒಂದು ಐಡಿಯಾ ಅಲ್ಲ 30 cm ಗರ್ತು 0-30 cm ಗರ್ತು ಅಷ್ಟು ವರೆಗೆ ಮಾತ್ರ ಅದನ್ನ ಗಿಲ್ಲನ್ನು ಕಡಿಬಹುದು. ಯಾಕಂದ್ರೆ ನಮ್ಮಲ್ಲಿ ಈಗ ಈ ಟ್ರೀ ಕ್ಲಾಸಿಫಿಕೇಶನ್ ಅಂದ್ರೆ ಟ್ರೀ ವರ್ಗೀಕರಣ ಹೇಗೆ ಬರ್ತಂದ್ರೆ 1 feet ಎತ್ತರದೊಳಗೆ ಗಿಡವನ್ನ ಸೀಡ್ಲಿಂಗ್ಸ್, 1-6 feet ವರೆಗೆ ಬರುವ ಸ್ಯಾಪ್ಲಿಂಗ್ಸ್, ಆಮೇಲೆ ಅದಕ್ಕೆ ರಂಬೆ ಕಂಬೆಗಳಿಗಂದ್ರೆ ಪೋಲು. ಒಂದು ಮರ 6 feet ಅಷ್ಟು ಎತ್ತರ ಮತ್ತು ಅದರ ಭೂಮ ನೆಲಮಟ್ಟದಿಂದ ಎದೆಮಟ್ಟಕ್ಕೆ ಅಂದ್ರೆ 1.37 cm ಹೈಟ್ ಅಲ್ಲಿ ಅದು 30 cm ಗರ್ತಿದೆ ಅಂದ್ರೆ ಅದು ಟ್ರೀ ಅಂತ ಮೀನಿಂಗ್ ಬರ್ತದೆ. ಅದನ್ನ ಕಡಿಬೇಕಾದ್ರೆ ಪರ್ಮಿಷನ್ ಬೇಕು. ಅದರಿಂದ ಒಳಗಡೆ ಇರುವ ಯಾವ್ದಾದ್ರು ಒಂದು ಕಡಿಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ. ಹಾಗೆ ಅದಕ್ಕಿಂತ ಸಪೋರ ಗೆಲ್ಗಳನ್ನು ಕಡಲಿಕ್ಕೂ ಪರ್ಮಿಷನ್ ಬೇಡ. ಸಣ್ಣ ಪುಟ್ಟ ಅಡಚಿನ ಗೆಲ್ ಕಡಿಬಹುದು, ಆದ್ರೆ ಜನರು ಪದೇ ಪದೇ ಕಡಿಬೇಕಾಗ್ತದೆ ಒಂದು ಕೆಲಸಕ್ಕೆ ಒಮ್ಮೆ ಕಡಿಯುವ ಉದ್ದೇಶದಿಂದ ಇಡೀ ಮರದ ಅರ್ಧ ಮರವನ್ನೇ ಕಟ್ ಮಾಡುದು, ಅದರ ಸಂಪೂರ್ಣ ರೊಂಬೆಯನ್ನು ಕಟ್ ಮಾಡುದು, ಇದು ನಮ್ಮ ಕಾನೂನು ಪ್ರಕಾರ ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ ಪ್ರಕಾರ ಶಿಕ್ಷಾರ್ಹ ಅಪರಾಧ. ನಾವು FIR ಮಾಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಒಂದು ನಮ್ಮ NGT ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಹಸಿರು ಪೀಠ ಒಂದು ನಿರ್ದೇಶನ ಕೊಟ್ಟಿದೆ, ಇಂಥ ಯಾವುದೇ ಒಂದು ಮರ ಕಡಿದ್ರೆ 10 feet ಅವನ ಹತ್ರ ನೆಡ್ಲಿಕ್ಕೆ ಅವ್ರ ಹತ್ರ ದಂಡವನ್ನು ವಸೂಲು ಮಾಡ್ಬೇಕಂತ. ಆಮೇಲೆ ಮಾತನಾಡುವ. ಈಗ ಈ ಜಾಹೀರಾತನ್ನು ಹಾಕುವಂತಹ ಸಂದರ್ಭದಲ್ಲಿ ಚಿಕ್ಕ ಮರ ಇರ್ತದೆ, ಆಮೇಲೆ ಮರ ದೊಡ್ಡದಾದ್ರೆ ಅದೇ ಹೇಳಿದ್ರು ಅಂದ್ರೆ ಆ ಮರ ದೊಡ್ಡದಾಗ್ತಾ ಆಗ್ತದೆ 10 years ಆಗುವಾಗ. ಹಾಗಾಗಿ ಈ ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಜಾಹೀರಾತು ಫಲಕಗಳನ್ನ ಆದಷ್ಟು ಸಸಿ ಮರಗಳು ಇಲ್ಲದ ಎಲ್ಲೆಲ್ಲಿ ಸಸಿ ಮರಗಳನ್ನು ಬೆಳೆಸಲಿಕ್ಕೆ ಅವಕಾಶ ಇಲ್ಲ ಅಂತಹ ಜಾಗದಲ್ಲಿ ಮಹಾನಗರ ಪಾಲಿಕೆಯವರು ಅವರಿಗೆ ಅವಕಾಶ ಮಾಡಿಕೊಟ್ರೆ ನಿಜವಾಗ್ಲೂ ನಮ್ಮ ಸಿಟಿ ಒಳಗಡೆ ನಮ್ಮ ಮರ ಬೆಳೆಸಲಿಕ್ಕೆ ಅವಕಾಶ ಇದೆ. ಇನ್ನೊಂದು ವಿಚಾರವನ್ನು ಹೇಳಿದ, ಈಗ ಖಾಸಗಿ ಜಮೀನಲ್ಲಿರುವ ಕೂಡ ಮರವನ್ನು ಕಡಿಯುವುದಕ್ಕೆ ಒಂದು ಪರ್ಮಿಷನ್ನು, ಮರವನ್ನು ಸಾಗಾಟ ಮಾಡೋದಕ್ಕೆ ಇನ್ನೊಂದು ಪರ್ಮಿಷನ್ ಅಂತ, ಈ ಎರಡೆರಡು ಪರ್ಮಿಷನ್ ಯಾಕೆ ಅಂದ್ರೆ ಮರವನ್ನು ಕಡಿಯುವಾಗ ನಮಗೆ ಎಷ್ಟು ಸುತ್ತದ ಮೊದಲು ಹೇಳಲಿಕ್ಕೆ ಆಗುದಿಲ್ಲ. ಒಂದು ಮರವನ್ನು ಕಡಿತೇವೆ, ಒಂದು ಅಪ್ರಾಕ್ಸಿಮೇಟ್ ಆ ಮರದಲ್ಲಿ ಒಂದು 10 meters ಸಿಗ್ಬೋದಂತ. ಕಡಿದ ನಂತರ ಮರ ಒಳಗಡೆ ಟೊಳ್ಳಾಗಿಯೋ ಅದು ಪೂರ್ತಿ ಕಟ್ಟಿಗೆ ಆಗ್ಬಹುದು, ಇಲ್ಲ ಅದ್ರ ರಂಬೆ ಕೊಂಬೆಗಳ ಎಲ್ಲವೂ ಬಲಿಷ್ಠವಾಗಿ ಸಿಕ್ಬಿಟ್ಟು 15 meters ಸಿಗ್ಬಹುದು. ಒಂದು ಲಾರಿಯಲ್ಲಿ ನಿಮ್ಗೆ 10 meters ಪರ್ಮಿಟ್ ಕೊಡ್ಲಿಕ್ಕೆ ಆಗುದು. ಒಂದು ವೇಳೆ ನಾವು ಅದು ದಿಮ್ಮಿಗಂತ ಪರ್ಮಿಟ್ ಕೊಟ್ಟಿದ್ದು ಅದು ನಾವು ಅದು ಕನ್ವರ್ಷನ್ ಅದು ಕಟ್ಟಿಗೆ ಆದಾಗ ಕಟ್ಟಿಗೆ ಯೂಸ್ ಮಾಡ್ಲಿಕ್ಕೆ ಆಗುದು. ಸಾಗಾಟಕ್ಕೆ ಕಟ್ಟಿಗೆಗೆ ಬೇರೆ ಪರ್ಮಿಟ್ ಇದೆ, ದಿಮ್ಮಿಗೆ ಬೇರೆ ಪರ್ಮಿಟ್ ಇದೆ. ಹಾಗಾಗಿ ಅವರು ಮರ ಕಡಿದ ನಂತರ ಎಷ್ಟು ದಿಮ್ಮಿ ಸಿಕ್ಕಿದೆ, ಎಷ್ಟು ಎಳ ಸಿಕ್ಕಿದೆ, ಎಷ್ಟು ಕಟ್ಟಿಗೆ ಸಿಕ್ಕಿದೆ ಅಂತ ಹೇಳಿ ನಮಗೆ ರಿಪೋರ್ಟ್ ಮಾಡಿದಾಗ ಅಷ್ಟಕ್ಕೆ ನಾವು ಪರ್ಮಿಟ್ ಅನ್ನು ರಾಧಾರಿನವರಿಗೆ ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ಮತ್ತು ನಮ್ಮ ದಿಮ್ಮಿಗಳಿಗೆ ನಾವು ಇವರ ಸ್ಥಳದ ಅನ್ನೋದ್ರ ಬಗ್ಗೆ ನಮ್ಮ ಇಂಥ ರೇಂಜ್ ಇದು, ಇಂಥ ಸೆಕ್ಷನ್ ಇದು, ಇಂಥ ಬೀಟ್ ಅಂದ್ರೆ ಇಂಥ ಗ್ರಾಮದ ಮರ ಅಂತ ನಾವು ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದೆ. ಈಗ ಮಂಗಳೂರು ರೇಂಜ್ ಆದ್ರೆ ನನಗೊಂದು ಸೀಲ್ ಇದೆ, ಖಾಸಗಿ ಸ್ಥಳದಾದ್ರೂ ನಾವು ಕ್ಯಾಮರಾ ಹಾಕ್ತೇವೆ. ನೀ ಆ ಮರ ಬೆಂಗಳೂರಲ್ಲಿ ಏನಾದ್ರೂ ಅದ್ರೊತ್ತಿ 4 ಬೇರೆ ತುಂಡು ತಗೊಂಡೋದ್ರೆ ಇದು ಈ ಮಂಗಳೂರು ರೇಂಜ್ ಇಂದ ಬಂದ ಮರ ಅಂತ ಅಲ್ಲಿ ಕೂತಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಆ ಉದ್ದೇಶಕ್ಕೋಸ್ಕರ ನಾವು ಹ್ಯಾಮರ್ ಮಾಡ್ಬೇಕಾಗ್ತದೆ. ಈ ಉದ್ದೇಶಕ್ಕೋಸ್ಕರ ಕಡದಾದ್ಮೇಲೆ ಪುನಃ ಲೀಸ್ ತರ್ಸ್ಕೊಂಡು ರಾಧಾರಿಯನ್ನು ಮಂಜೂರು ಮಾಡ್ತೇವೆ. ಈಗ ಇತ್ತೀಚೆಗೆ ಈ ಗಂಧದ ಮರ ಆಗ್ಬೋದು ಅಥವಾ ಅಗಾರ್ ವುಡ್ ನಂತ ಒಂದು ಮರ ಆಗ್ಬೋದು, ಇವುಗಳನ್ನು ಕೂಡ ನೆಟ್ಟು ಕೃಷಿ ಹಾಗೆ ಒಂದು ಪ್ರೋತ್ಸಾಹ ಮಾಡುವಂತ ಒಂದು ಯೋಜನೆಗಳು ಕೂಡ ಸಾಕಷ್ಟು ರೈತರಲ್ಲಿ ಇದೆ. ಇದಕ್ಕೆ ಏನಾದರೂ ಅನುಮತಿಗಳು ಬೇಕಾಗ್ತವ? ಗಂಧದ ಮರಕ್ಕೆ ಅಗಾರು ಮರ ಇವಕ್ಕೆಲ್ಲ ಪರ್ಮಿಷನ್ ಬೇಕಾಗ್ತದೆ. ಇವೆಲ್ಲ ಅಗಾರ ಮರ ಹೌದು. ಈಗ ನಮ್ಮ ಕಾಯ್ದೆಯಲ್ಲಿ ಯಾವ ಮರಗಳನ್ನು ವಿನಾಯಿತಿ ಪಡಿಸಿದರೆ ಆ ಮರವನ್ನು ಹೊರತುಪಡಿಸಿ ಬೇರೆ ಯಾವುದೇ ಮರ ಕಡಿಲಿಕ್ಕೂ ಅನುಮತಿ ಬೇಕು. ಈ ಕಾಯ್ದೆಯಲ್ಲಿ 27 ಮರವನ್ನು ನೇಮ್ ಆಗಿ ಮಾಡಿದ್ದಾರೆ, ನೇಮ್ ಅದರದ್ದು ಯಾವ್ಯಾವ ಮರಗಳ ಬೇಡ ಅಂತೇಳಿ. ಅದನ್ನು ಹೊರತುಪಡಿಸಿ ನೀವು ಯಾವುದೇ ಕಾಟು ಮರ ಇರ್ಬೋದು, ಯಾವುದೇ ಸಸಿ ಮರ ಅನ್ನುವ ಪದ ಅಂತ ಯಾವುದೇ ಸಸಿ ಅದು ಯಾವುದೇ ಜಾತಿದಿರ್ಬೋದು ಅದನ್ನು ಕಡಿಲಿಕ್ಕೆ ಅನುಮತಿ ಬೇಕು. ಅದು ಆದ್ರೆ ಈ ಗಂಧದ ಮರಗಳನ್ನು ಕಡಿಲಿಕ್ಕೂ ಅನುಮತಿ ಬೇಕು. ಗಂಧದ ಮರ ಕಡಿಲಿಕ್ಕೆ ಅನುಮತಿ ಅಂತ ಹೇಳಿದ್ರೆ ಅದು ಮೆಚೂರ್ಡ್ ಆದ ನಾವು ಅರ್ಜಿ ಕೊಟ್ರೆ ನಾವು ಅದನ್ನ ಕಡಿದು ಅವರಿಗೆ ರೈತರಿಗೆ ನೇರವಾಗಿ ಹರಾಜು ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಒಂದೇ ಅವರು ಮೈಸೂರು MSIL ಇಲ್ಲ ನಮ್ಮ ಮೈಸೂರು ಸೋಫ್ಟ್ ಅಂಡ್ ಡಿಟರ್ಜೆಂಟ್ಸ್ ಅವ್ರಿಗೆ ಕೊಡ್ಬೋದು, ಅವರು ಪ್ರೊಸೀಜರ್ ಮಾಡಿ ನಮ್ಮ ಹತ್ರ ಕಡಿತಲ ಆದೇಶ ಹೌದು, ಅವರೇ ಸಾಗಾಟ ಮಾಡಿ ಆಮೇಲೆ ಅದ್ರ ಎಷ್ಟು ಅವರಿಗೆ ಅದರಲ್ಲಿ ಗಂಧದ ಅಂಶ ಇದೆ ಅಷ್ಟೇ ಹಣನ ಕೊಡ್ತಾರೆ. ನಾವು ಆದ್ರೆ ಅದೇ ತರ ಅವ್ರ ಗಂಧ ಮರದ ಬುಡ ಸಮೇತ ತೆಗೆದು ನಮ್ಮ ಶಿವಮೊಗ್ಗ ಇಲ್ಲ ಮೈಸೂರು ಗಂಧದ ಕೋಟೆ ಕಳಿಸ್ತೇವೆ, ಕಳಿಸಿ ಅದನ್ನ ಹರಾಜು ಮಾಡ್ತೇವೆ. ಹರಾಜು ಮಾಡಿದಾಗ ಬಂದ ಶೇಕಡಾ 90% ಹಣವನ್ನು ರೈತರಿಗೆ ನಾವು ಚೆಕ್ ಮುಖಾಂತರ ಕೊಡ್ತೇವೆ, 10% ಹಣವನ್ನು ಸೂಪರ್ವೈಸರ್ ಚಾರ್ಜ್ ಅಂತ ಇಲಾಖೆ ಅದನ್ನು ಇಟ್ಕೊಳ್ತದೆ. ಇನ್ನೊಂದು ವಿಷಯ, ಈಗ ನಮ್ಮ ಒಂದು ಪಟ್ಟ ಸ್ಥಳದಲ್ಲಿರುವಂತಹ ಒಂದು ಮರದ ಕಳ್ಳತನವಾದರೆ ಏನು ಮಾಡಬೇಕು ಅಂತ ಪ್ರೊಸೀಜರ್ ಏನು? ಆಕ್ಚುಲಿ ಪಟ್ಟಾಸ್ಥಳದ ಮರ ಅಂತ ಹೇಳಿದ್ರೆ ರೈತರ ಜಾಗ ಇದ್ರೆ ಅವರೇ ಅದ್ರ ಓನರು, ಅವ್ರು ಅದನ್ನ ಕಾಯ್ಬೇಕು. ಕಳತನ ಆಯ್ತು ಅಂತ ಹೇಳಿದ್ರೆ ಇಸ್ ದ ಪೊಲೀಸ್, ಅಂದ್ರೆ ಅಲ್ಲಿ ಕಳತನ ಪೊಲೀಸ್ ಕಂಪ್ಲೇಂಟ್, ಅದು CRPC ಅಲ್ಲಿ ಅಕ್ರಮ ಆಗ್ತದೆ. ಇವನ್ ವಲಯ ಕಚೇರಿಗೂ ಅರ್ಜಿ ಕೊಟ್ಟಾಗ ನಾವು ಫಸ್ಟ್ ನಾವು ಅವ್ರು ಯಾರು ಪಟ್ಟದಾರ ಅವನು ವಿಚಾರಣೆ ನಡೆಸ್ತೇವೆ. ನಡೆಸ್ಬಿಟ್ಟು ಅವ್ರಿಗೆ ಏನಾದ್ರು ಅನುಮಾನ ಇದ್ರೆ ಬೇರೆ ಯಾರು, ಈಗ ಇವರ ಸ್ಥಳವನ್ನ ನಿಮ್ಮ ಸ್ಥಳದ ಮರವನ್ನ ಬೇರೆಯವ್ರು ಕದ್ದೋದ್ರೆ ಅವನು ಕಳತನ ಮಾಡದಲ್ಲ, ನಾವು ಅದನ್ನ ಅವನ ಮೇಲೆ ಯಾವುದು ವಿತೌಟ್ ಫೈಲಿಂಗ್ ಪರ್ಮಿಷನ್ ಕೇಸ್ ಅನ್ನ ಅವ್ರ ಮೇಲೆ ಬುಕ್ ಮಾಡ್ತೇವೆ. ಅವ್ರ ಮೇಲೆ ಬುಕ್ ಮಾಡಿ ಇನ್ನು ಥೆಫ್ಟ್ ಕೇಸಿಗೆ ನಾವು ಪೊಲೀಸಿಗೆ ರೆಫರ್ ಮಾಡ್ಲಿಕ್ಕೂ ಅವಕಾಶ ಇದೆ. ಪೊಲೀಸ್ ಠಾಣೆಗಳಲ್ಲಿ ಥೆಫ್ಟ್ ಕೇಸ್ ಅನ್ನ ಯಾಕಂದ್ರೆ ಬೇರೆ ಈಗ ನಿಮ್ಮನ್ನ ಚಿನ್ನ ಅಥವಾ ಬೇರೆ ಬೆಳ್ಳಿ ಅಥವಾ ಬೇರೆ ಪಾತ್ರಗಳನ್ನು ಕದ್ದಾಗ ಹೇಗೆ ಕೇಸ್ ಮಾಡ್ತಾರೆ, ಮರ ಕದ್ದಾಗ ಅದೇ ತರ ಥೆಫ್ಟ್ ಕೇಸ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಆಮೇಲೆ ಈಗ ಎಷ್ಟೋ ಸರಿ ಬೇರೆ ಬೇರೆ ದೈವಿಕ ಒಂದು ಆಚರಣೆಗಳಿಗೆ ಬೇಕು ಅಂತ ಹೇಳಿ ಒಂದಷ್ಟು ಗಂಧದ ಮರವನ್ನು ಖರೀದಿ ಮಾಡುವಂತಹದ್ದಾಗ್ಬೋದು ಅಥವಾ ಸಂಗ್ರಹಿಸಿ ಇಟ್ಕೊಳ್ಳುವಂತಹದ್ದಾಗ್ಬೋದು, ವಿಶೇಷವಾಗಿ ಈಗ ದೇವಸ್ಥಾನಗಳಲ್ಲೂ ಅಥವಾ ಯಾರೋ ಮನೆಗಳಲ್ಲಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಕಾನೂನಿದೆ? ಈಗ ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಜನರು ಒಂದು 100 ಗ್ರಾಂ ಗಂಧವನ್ನು ಇಟ್ಕೊಳ್ಬೇಕಾದ್ರೂ ರಶೀದಿ ಇಟ್ಕೊಳ್ಬೇಕು. ವಿತೌಟ್ ರಶೀದಿ ಗಂಧವನ್ನು ಮನೇಲಿ ಇಟ್ಕೊಳ್ಳಿಕ್ಕೆ ಬರುವುದಿಲ್ಲ. ಆದ್ರೆ ನೀವು ಎಲ್ಲಿಂದ ಖರೀದಿ ಮಾಡಿ? ಕಾವೇರಿ ಎಂಪೋರಿಯಂ ಹೋಗ್ತೀರಿ, ಒಂದು 1/2 kg ಗಂಧ ಪರ್ಚೇಸ್ ಮಾಡ್ತೀರಿ, ನಿಮ್ಗೆ ರಶೀದಿ ಸಾಕು. ಅಪ್ ಟು 3 kg ಗಂಧವರೆಗೆ ನೀವು ರಶೀದಿಯಲ್ಲಿ ಇಟ್ಕೊಳ್ಬಹುದು, ಟ್ರಾನ್ಸ್ಪೋರ್ಟೇಷನ್ ಮಾಡಬಹುದು. 3 kg ನೀವು ಗಂಧ ಮನೇಲಿ ಇಟ್ಕೊಳ್ಬೇಕಾದ್ರೆ ಪ್ರಾಪರ್ಟಿ ಮಾರ್ಕ್ ಅಂದ್ರೆ ಮತ್ತೆ ನಿಮ್ಗೆ ಅದು ಸ್ಟೋರೇಜ್ ಲೈಸೆನ್ಸ್, ಆ ಮನೇಲಿ ಇಟ್ಕೊಳ್ಳೋಕೆ ಮಾನ್ಯ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳು ಸ್ಟೋರೇಜ್ ಲೈಸೆನ್ಸ್ ಕೊಡ್ತಾರೆ, ಅದು ಇಟ್ಕೊಳ್ಬೇಕು. ಮಾನ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಒಂದು ಮಾರ್ಕ್ ಕೊಡ್ತಾರೆ, ಪ್ರಾಪರ್ಟಿ ಮಾರ್ಕ್, ಅದು ಇಟ್ಕೊಳ್ಬೇಕು. ಡೈಲಿ ಎಷ್ಟು ಯೂಸ್ ಮಾಡ್ತೇವೆ ಅಂತ ನೀವು ರಿಜಿಸ್ಟರ್ ಮೇಂಟೈನ್ ಮಾಡಬೇಕು. ಆಮೇಲೆ ಅದಕ್ಕಿಂತ 3 kg ಒಳಗಡೆ ಆದ್ರೆ ಏನು ಬೇಕಾಗಿಲ್ಲ. ಒಬ್ಬ ಅಂದ್ರೆ 3 kg ಅಂತ ಹೇಳಿದ್ರೆ ಸಾಮಾನ್ಯ ಒಬ್ಬ ಮನುಷ್ಯನಿಗೆ ಸಾಕಾಗ್ತದೆ. ಇದು ಗಂಧ ಏನು ದಿನವೂ ಒಬ್ಬೊಬ್ರು ಅದು ಅದರ ಬೆಲೆಯಲ್ಲಿ ನೋಡಿದ್ರೆ ಏನು ಎಲ್ಲೋ ಒಂದು 10 gram ಯೂಸ್ ಮಾಡ್ತಾರೆ, ಬಿಟ್ಟು 1000 gram ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಹೆಚ್ಚು ಬಳಕೆ ಇರುವಂತಹ ಪ್ರದೇಶವಾದ್ರೆ ಹೆಚ್ಚು, ಈಗ ಒಂದ್ ವೇಳೆ ದೇವಸ್ಥಾನ, ಈಗ ನಮ್ಮ ದೊಡ್ಡ ದೊಡ್ಡ ದೇವಾಲಯಗಳಿದೆ ಮತ್ತು ಮಠಗಳಿದಾವೆ, ಇವರು ಅಷ್ಟೇ ಬೇರೆ ಬೇರೆ ಕಡೆಯಿಂದ ಈಗ ತಮಿಳ್ನಾಡು ಕೇರಳ ಬೇರೆ ಬೇರೆ ಕಡೆ ಹರಾಜಲ್ಲಿ ಪಡ್ಕೊಂಡು ಬರ್ತಾರೆ. ಬಂದಾಗ ಇವ್ರು ನಮ್ಮ ಈ ರಾಜ್ಯಕ್ಕೆ ಎಂಟ್ರಿ ಆಗುವಾಗಲೇ ಎಕ್ಸ್ಚೇಂಜ್ ಪರ್ಮಿಟ್ ತಗೊಳ್ಬೇಕು. ನಮ್ಮ ಈಗ ನಮ್ಮ ಇಲ್ಲಿ ನಮ್ಮ ತಲಪಾಡಿಯಲ್ಲಿ ನಮ್ದು ಇಂಟರ್ಸ್ಟೇಟ್ ಗೇಟ್ ಇದೆ, ಅಲ್ಲಿ ಎಕ್ಸ್ಚೇಂಜ್ ಪರ್ಮಿಟ್ ತಗೊಂಡು ಆಮೇಲೆ ಸ್ಟಾಕ್ ಅಲ್ಲಿ ಇಟ್ಟು ಆ ಸ್ಟಾಕಿಗೆ ಸ್ಟೋರೇಜ್ ಲೈಸೆನ್ಸ್ ಮತ್ತೆ ಸ್ಟೋರೇಜ್ ಲೈಸೆನ್ಸ್ ಪ್ರತಿ ವರ್ಷಕ್ಕೊಂದ್ಸಲ ರಿನ್ಯೂವಲ್ ಮಾಡ್ಕೊಳ್ಬೇಕು, ಮತ್ತೆ ಪ್ರಾಪರ್ಟಿ ಮಾರ್ಕ್ ಅಂದ್ರೆ ಸ್ಟಾಕ್ ಎಷ್ಟು ಇದೆ ಅನ್ನೋದು. ಹೌದು, ಮತ್ತೆ ಪ್ರತಿ ತಿಂಗಳ ಎಷ್ಟು ಯೂಸ್ ಮಾಡ್ತೇವೆ ಅನ್ನೋ ಮಾಹಿತಿಯನ್ನ ಕನ್ಸಲ್ಟ್ ಸಂಬಂಧಪಟ್ಟ ವಲಯ ಅರಣ್ಯಾಧಿಕಾರಿ ಕಚೇರಿಗೆ ಅವ್ರು ಕೊಡ್ಬೇಕು. ಆಮೇಲೆ ಈಗ ಈ ಒಂದು ಮರವನ್ನ ಕಡಿದ್ರೆ 10 ಗಿಡವನ್ನ ನೆಡಬೇಕು ಅನ್ನುವಂಥದ್ದು ಸಾಮಾನ್ಯ ಒಂದು ಅಭಿಪ್ರಾಯ ಕೂಡ ಇದೆ. ಜೊತೆಗೆ ಈಗ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯದ ಹಸಿರು ಪೀಠವು ಕೂಡ ಇದನ್ನು ಒತ್ತಿ ಹೇಳಿದೆ, ಈ ಬಗ್ಗೆ ಹೇಳಿ. ಈಗ ಕಳೆದ ಏಪ್ರಿಲ್ನಲ್ಲಿ ಹಸಿರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಹಸಿರು ಪೀಠ ಒಂದು ಆದೇಶವನ್ನು ಪಾಸ್ ಮಾಡ್ತದೆ. ಅಂದ್ರೆ ಯಾರೇ ರೈತರು ಖಾಸಗಿ ಸ್ಥಳದಲ್ಲಿರಲಿ ಅಥವಾ ಸರ್ಕಾರಿ ಸ್ಥಳದಲ್ಲಿ ಇಲಾಖೆ ಕಡಿಯೋದಿರಲಿ, ಒಂದು ಮರವನ್ನು ಕಡಿದ್ರೆ 10 ಗಿಡ ನೆಡ್ಲಿಕ್ಕೆ ಪ್ರಾವಿಷನ್ ಮಾಡಿಕೊಂಡೇ ಮಾಡ್ಬೇಕಂತ. ರೈತರು ಖಾಸಗಿ ಸ್ಥಳದಲ್ಲಿ ಈ ವಿನಾಯಿತಿ ಪಡಿಸಿದ ಅಲ್ಲದೆ ಅವರು ನಮ್ಮಲ್ಲಿ ಫೆಲ್ಲಿಂಗ್ ಪರ್ಮಿಷನ್ ಬರುವಂತಹ ಮರಗಳನ್ನು ಕಡಿದ ಪಕ್ಷದಲ್ಲಿ ಅವರು ಏನ್ ಮಾಡ್ಬೇಕು, ಅವ್ರು ಖಾಸಗಿ ಸ್ಥಳದ 10 ಗಿಡ ನೆಟ್ಬಿಟ್ಟು ಅದನ್ನು ಪೋಷಣೆ ಮಾಡ್ತಾರೆ, ಗಿಡ ನೆಟ್ಟು ಫೋಟೋ ಅಥವಾ ನಮಗೆ ಅದ್ರ ಬಗ್ಗೆ ಒಂದು ಬಾಂಡ್ ಬರ್ಕೊಂಡ್ಬಿಟ್ರೆ ನಾವು ಅವ್ರಿಗೆ ಪರ್ಮಿಷನ್ ಕೊಡ್ತೇವೆ. ಕೆಲವೊಂದು ರೈತರಿಗೆ ಸಿಟಿಯಲ್ಲಿ ಒಂದು 10 ಸೆಂಟ್ಸ್ ಜಾಗ ಇದೆ, 5 ಮರ ಇದೆ, ತೆಗಿಬೇಕು, ಜಾಗನೇ ಇಲ್ಲ. ಆವಾಗ ಅವ್ರು ಏನ್ ಮಾಡ್ಬೇಕು, 50 ಗಿಡ ನೆಡ್ಲಿಕ್ಕೆ ಅರಣ್ಯ ಇಲಾಖೆಯಲ್ಲಿ ಡೆಪಾಸಿಟ್ ಇಡಬೇಕು. ಒಂದು ಇಲ್ಲ ನೀವು ನೆಡಿ, ನಾವು 50 ಗಿಡಕ್ಕೆ ಈಗ ಅಂದ್ರೆ ಕಡಿಮೆ ಮಾಡಿದಾರೆ. ಮೊದಲು 1,911 rupees ಕಟ್ಟಬೇಕಿತ್ತು. ಸರ್ಕಾರ ಇಷ್ಟೊಂದು ರೈತರ ಹತ್ರ ಕಷ್ಟ ಆಗ್ತಾ ಅನ್ನೋ ದೃಷ್ಟಿಯಿಂದ ಈಗ 1 ಗಿಡಕ್ಕೆ 70 rupees. ಈಗ ಒಂದ್ ವೇಳೆ ಒಬ್ರು ಒಂದು 5 ಮರ ಕೊಡೋದ್ರೆ 3,500 rupees ಹಣವನ್ನ ಅವರು ಅರಣ್ಯ ಇಲಾಖೆ ಮುಖಾಂತರ ಗಿಡ ನೆಡ್ಲಿಕ್ಕೆ ಅವ್ರು ನಮ್ಮ ಕಚೇರಿಯಲ್ಲಿ ಕಟ್ಟಬೇಕು. ನಾವು ಅದನ್ನ ಸರ್ಕಾರದ ಎಫೋರೆಸ್ಟೇಷನ್ ಫಂಡಿಗೆ ಕಟ್ತೇವೆ. ಅಲ್ಲಿಂದ ಬೇರೆ ಎಲ್ಲಿ ಖಾಲಿ ಸ್ಥಳ ಇದೆ ಅಲ್ಲಿ ಸಸಿ ನೆಡ್ಲಿಕ್ಕೆ ನಾವು ಯೂಸ್ ಮಾಡ್ತೇವೆ. ಅಂದ್ರೆ ರೈತರಲ್ಲೇ ಸ್ಥಳಾವಕಾಶ ಇದ್ರೆ ಅವರು ನೆಡಬಹುದು. ಇನ್ನೂ ಒಂದು ಕಾಸ್ಟ್ ಹೇಳ್ತದೆ ಏನಂತ ಹೇಳಿದ್ರೆ, ನೆಟ್ಟು ಅಷ್ಟೇ ಅಲ್ಲ, ಡೆಪಾಸಿಟ್ನ ಅವರು NAC ರೂಪದಲ್ಲಿ ನಮ್ಮ ಹತ್ರ ಇಟ್ಬಿಟ್ಟು ನೆಟ್ಟು 5 ವರ್ಷ ನಿರ್ವಹಣೆ ಆದ ನಂತರ ಪುನಃ ಪಡಿಬೇಕಂತ ಅದು ಹೇಳ್ತದೆ. ಈ ರೀತಿಯಲ್ಲಿ ಕಾನೂನು ಹೇಳ್ತದೆ. ಯಾವ ಕಾರಣಕ್ಕೂ ಕೂಡ ಮರವನ್ನ ಕಡಿಬೇಕು ಅಂದ್ರೆ ರಿಸ್ಟ್ರಿಕ್ಷನ್ ಮಾಡ್ಬೇಕಂತ. ಈ ವೃಕ್ಷ ಸಂರಕ್ಷಣಾ ಕಾಯ್ದೆ ಅಂದ್ರೆ ಕರ್ನಾಟಕ ವೃಕ್ಷ ಸಂರಕ್ಷಣಾ ಕಾಯ್ದೆ ಅಂದ್ರೆ ರೈತರಿಗೆ ನಿರ್ಬಂಧ ಇದು, ಅಂದ್ರೆ ಅವ್ರನ್ನ ಕಡಿಬಾರ್ದು ಅಂತ ತೊಂದರೆ ಕೊಡುದಲ್ಲ, ನಿರ್ಬಂಧ. ಅಂದ್ರೆ ಮರಗಳನ್ನ ನಾನು ನೆಟ್ಟು ಬೆಳೆಸಿದ ಮರ ನಾನು ಎಷ್ಟು ಬೇಕಾದ್ರೂ ಕಡಿತೀನಂತ ಎಚ್ಚೇತ್ವ. ಅಂದ್ರೆ ಈ ಮರ ಒಮ್ಮೆ ಅದು ನೆಟ್ ನಂತರ ಅದು ಸಮಾಜದ ಪ್ರಾಪರ್ಟಿ ಆಗಿರುತ್ತೆ. ಯಾಕಂದ್ರೆ ಸಮಾಜಕ್ಕೆ ಬೇಕಾದಂತ ಒಂದು ಗಾಳಿ, ಒಳ್ಳೆ ಬೆಳಕು, ಒಳ್ಳೆ ಪರಿಸರ ಕೊಡ್ಲಿಕ್ಕೆ ನನ್ನ ಮರವೂ ಸಹಕಾರಿ ಆಗ್ತದೆ. ನಾನು ಈ ಸಮಾಜದ ಒಬ್ಬ ವ್ಯಕ್ತಿಯಾಗಿ ಹ್ಯಾಂಗ್ ಬದುಕ್ತೇನೆ, ಈ ಮರ ನನ್ನ ಮರನು ಸಮಾಜದ ಒಂದು ಮರವಾಗಿ ಬರಬೇಕು ಅನ್ನೋ ಉದ್ದೇಶ ಸರ್ಕಾರದ್ದು. ಈಗ ಎಷ್ಟು ಸರಿ ನೋಡ್ತೀವಿ ನಾವು ಈ ರಾಷ್ಟ್ರೀಯ ಹೆದ್ದಾರಿ ಆಗ್ಬೋದು ಅಥವಾ ಒಂದು ರಾಜ್ಯ ರಸ್ತೆ ಆಗ್ಬೋದು, ಅಗಲ ಮಾಡುವಂತಹ ಒಂದು ಸಂದರ್ಭದಲ್ಲಿ ಸಾಕಷ್ಟು ಮರಗಳನ್ನು ಕಡಿಯುವುದನ್ನು ನೋಡ್ತೀವಿ. ಅದು ಖಾಸಗಿ ಜಮೀನು ಇರ್ಬೋದು ಅಥವಾ ಸರ್ಕಾರಿ ಜಾಗವೂ ಕೂಡ ಇರಬಹುದು. ಈ ಮರ ಅಲ್ಲಿ ಎಲ್ಲಿಗೆ ಹೋಗ್ತದೆ ಅಂತ? ಸಾಮಾನ್ಯವಾಗಿ ಖಾಸಗಿ ಜಮೀನು ಮರಗಳಾದ್ರೆ ಅವರು ರೈತರು ಅವರೇ ಸಾಗಾಟ ಪರ್ಮಿಷನ್ ತಗೊಂಡು ಅವ್ರು ಬೇರೆ ಬೇರೆ ಕಡೆಗೆ ಅವರಿಗೆ ಅಂತ ಸಂದರ್ಭಗಳಲ್ಲಿ ಅವರಿಗೆ ಓಪನ್ ಆಗಿ ಮಾರ್ಕೆಟಿಂಗ್ ಮಾರ್ಬೋದು ಅವ್ರು ಯಾವುದೇ ಮರದ ಮಿಲ್ಲಿಗೆ. ಈಗ ಅವರ ಜಾಗ ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಹೋಗ್ಬಿಟ್ಟು ರಸ್ತೆಗೆ ಅಕ್ವೈರ್ ಆಯ್ತು, ಬೇರೆ ಒಂದು ಬಿಲ್ಡಿಂಗ್ ಏರ್ಪೋರ್ಟ್ಗೆ ಎಕ್ವೈರ್ ಆಯ್ತು, ರೈಲ್ವೆ ಎಕ್ವೈರ್ ಆಯ್ತು, ಅವಾಗ ಅವ್ರಿಗೆ ನಾವು ಕೊಟ್ಬಿಡ್ತೇವೆ. ಅವರು ಅದನ್ನ ಒಂದೇ ಸಂಸ್ಥೆಯವರಿಗೆ ಹಣ ಕೊಟ್ಬಿಟ್ಟು ಅವರು ಈ ಸಂಬಂಧಪಟ್ಟ ಯೂಸರ್ ಏಜೆನ್ಸಿ ಆ ಸಂಸ್ಥೆಯವ್ರು ಏನ್ ಮಾಡ್ತಾರೆ, ಅವರು ಹರಾಜು ಮಾಡ್ತಾರೆ. ಅವರಲ್ಲಿ ಪಡ್ಕೊಂಡ್ರೆ ಅವ್ರ ಆಧಾರಿಗೆ ಕೊಡ್ತೇವೆ, ಅವ್ರು ಮಾರಾಟ ಮಾಡ್ತಾರೆ. ನಮ್ಮ ಇಲಾಖೆ ಸಂಬಂಧಪಟ್ಟದಾದ್ರೆ ನಾವು ಈಗ ನಮ್ಮ ಮಂಗಳೂರು ಟೆಂಕೆ ಡಿಪೋ ಇದೆ, ಮತ್ತೆ ನಮ್ಮ ಮಣ್ಣುಗುಂಡಿಲ್ ಡಿಪೋ ಇದೆ, ಹೊಸಮಾರಲ್ ಡಿಪೋ ಇದೆ, ನಮ್ಮ ಸುಳ್ಯದಲ್ಲಿ ಡಿಪೋ ಇದೆ, ನೆಟ್ಟಣದಲ್ಲಿದೆ. ನಾವೆಲ್ಲವನ್ನು ಡಿಪೋ ಕಳಿಸ್ತೇವೆ. ಅಲ್ಲಿ ಜಾತಿವಾರು ಕ್ಲಾಸಿಫಿಕೇಶನ್ ಆಗ್ತದೆ. ಜಾತಿವಾರು ಕ್ಲಾಸಿಫಿಕೇಶನ್ ಆಗಿ ಈಗ ಮೊದಲ ಪ್ರತಿ 3-4 ತಿಂಗಳಿಗೊಮ್ಮೆ ಈ ಹರಾಜು ಅಂದ್ರೆ ನಮ್ಮಲ್ಲಿ ಏನೇನು ಮರ ಇದೆ ಲಾಟ್ ಅಲ್ಲಿ ಅದನ್ನ ಕಂಪ್ಯೂಟರ್ ಅಂತರ್ಜಾಲದಲ್ಲಿ ಹರಾಜು. ಮೊದಲನಾಗಿ ನಮ್ಮ ಅಲ್ಲಿ ಸ್ಪಾಟ್ ಹರಾಜಿಲ್ಲ, ಹರಾಜ್ ಡೇಟ್ ಆಗ್ತದೆ. ನೀವು ಆ ಮರವನ್ನು ನೋಡ್ಬಂದು ಈ ಭಾರತ ದೇಶದ ಎಲ್ಲೂ ಕೂತ್ಕೊಂಡು ಬಿಡ್ ಮಾಡಬಹುದು. ನಿಮ್ಗೆ ಹರಾಜಲ್ಲಿ ಭಾಗವಹಿಸ್ಬೇಕಂತಿಲ್ಲ. ಅವತ್ತೇನಾದ್ರು ತೊಂದರೆ ಇದ್ದಿದ್ರೆ ನಿಮ್ಮಲ್ಲಿ ಇಂಟರ್ನೆಟ್ ಸೌಲಭ್ಯವನ್ನು ನೀವು ನಿಮ್ ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡ್ರೆ ನೀವು ಬಸ್ಸಲ್ಲಿ ಹೋಗ್ತಾನು ಬಿಡ್ ಮಾಡಬಹುದು. ಆ ತರ ಅಂತರ್ಜಾಲದ ಮುಖಾಂತರ ಹರಾಜಾಗ್ತದೆ. ಹರಾಜಾಗಿ ಅವರು ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡ್ತಾರೆ. ಪಡ್ಕೊಂಡವರಿಗೆ ಡಿಪೋಗಳಲ್ಲಿ ಪರ್ಮಿಟರ್ಸ್ ನಿಮ್ಗೆ ಆನ್ಲೈನ್ ಪರ್ಮಿಟೇ ಸಿಗ್ತದೆ. ಅಂದ್ರೆ ನಮ್ಮ ಬರೆಯುವುದೇನಿಲ್ಲ, ಎಲ್ಲ ಆನ್ಲೈನ್ ಅಲ್ಲಿ ಅವ್ರದ್ದು ಹರಾಜದಲ್ಲ ಹಣ ಕಟ್ಟಿದ್ರೆ ಪರ್ಮಿಟ್ ಆಗ್ತದೆ. ಅಲ್ಲಿ ಬರುವುದು ಅವರು ಲೋಡ್ ಮಾಡಿ ಪರ್ಮಿಟ್ ಅಲ್ಲಿ ತಗೊಂಡು ಹೋಗ್ಬೋದು. ಇದು ನಮ್ಮ ಅರಣ್ಯ ಇಲಾಖೆ ವ್ಯವಸ್ಥೆ. ಈಗ ಗ್ರಾಹಕರಿಗೆ ಒಂದಷ್ಟು ಮರ ಬೇಕು ಅಂತ ಇಟ್ಕೊಳ್ಳಿ, ಈಗ ಹಲಸಿನ ಮರ ಬೇಕು ಅಥವಾ ತೇಗದ ಮರ ಬೇಕು, ಮನೆ ಕಟ್ಟಿಸ್ತಾ ಇದ್ದಾರೆ, ಬಾಗಿಲು ಮಾಡ್ಲಿಕ್ಕೆ ಎಲ್ಲ ಬೇಕು ಅಂತಿದ್ರೆ ಈ ಡಿಪೋದಿಂದ ಹೇಗೆ ಪಡೆಯುವಂತದ್ದು, ಏನು ಪ್ರೊಸೀಜರ್? ಈ ಸ್ವಂತ ಉಪಯೋಗಕ್ಕೆ ರೈತರಿಗೆ ರಿಯಾಯಿತಿ ದರದಲ್ಲಿ ಮರವನ್ನು ನೀಡುವಂತ ಒಂದು ಯೋಜನೆಯನ್ನು ಮಾನ್ಯ ಘನ ಸರ್ಕಾರದ ಈ ವರ್ಷ ಅದನ್ನ ಜಾರಿ ತಂದಿದ್ದಾರೆ. ಇವರು ಆ ಒಂದು ಯೋಜನೆಯಲ್ಲಿ ರೈತರು ಒಂದು ಸ್ಕ್ವೇರ್ ಮೀಟರ್ ಅಂದ್ರೆ ಒಂದು ಸ್ಕ್ವೇರ್ ಮೀಟರ್ ಮನೆ ಕಟ್ಟೋದಿದ್ರೆ ಒಂದು ಘನ ಅಡಿ. ಈಗ ಒಂದ್ ವೇಳೆ ನೀವು 100 ಸ್ಕ್ವೇರ್ ಮೀಟರ್ ಅಂದ್ರೆ ಒಂದು 1,000 ಸ್ಕ್ವೇರ್ ಫೀಟ್ ಮನೆ ಕಟ್ಟೋದಿದ್ರೆ 100 ಅಡಿ ಮರಕ್ಕೆ ನಿಮ್ಗೆ ಅವಕಾಶ ಇದೆ. ಅದೇ ತರ ನೀವು 200 ಅಥವಾ ಯಾವ ಜಾತಿ ಮರ ಅಂದ್ರೆ ನೀವು ಹತ್ತಿರದ ನಾಟ ಸಂಗ್ರಹವನ್ನು ಹೋಗಿ ನೋಡ್ಬೇಕು. ಅಲ್ಲಿ ನಿಮ್ಗೆ ಬೋಗಿ ಹೊಲಸು ಸಾಗುವನಿ ಯಾವ ಜಾತಿ ಮರ ನಿಮ್ಗೆ ಆಗೋದಿದೆ ಅಂತಾದ್ರೆ ನೀವು ಎಲ್ಲಿ ಮನೆ ಮಾಡ್ತೀವಿ ಅಲ್ಲಿ ಸಂಬಂಧಪಟ್ಟ ವಲಯಾಣಿಕೆ ಕಚೇರಿಗೆ ನಿಮ್ದು ಮನೆದ ಪ್ಲಾನ್ ಕೊಡಬೇಕು. ಮತ್ತೆ ನೀವು ಸಂಬಂಧಪಟ್ಟ ಈಗ ಮಹಾನಗರ ಪಾಲಿಕೆ ಆದ್ರೆ ಮಹಾನಗರ ಪಾಲಿಕೆ, ಪಂಚಾಯತ್ ಆದ್ರೆ ಪಂಚಾಯತ್, ಅಲ್ಲಿ ಲೈಸೆನ್ಸ್ ಕಾಪಿ ಮತ್ತೊಂದು ನಿಮ್ದು ರಿಕ್ವೆಸ್ಟ್ ಲೆಟರ್ ಕೊಟ್ಟರೆ ನಾವು ಪರಿಶೀಲನೆ ಮಾಡಿ ನಿಮ್ಗೆ ಈ ಜಾತಿ ಇಷ್ಟು ಮರ ಬೇಕಂತೇಳಿ ಶಿಫಾರಸು ಮಾಡಿ ಸಂಬಂಧಪಟ್ಟ ಉಪಾರಣ್ಯ ಸಂರಕ್ಷಣಾಧಿಕಾರಿ ಕಳಿಸ್ತೇವೆ. ಅವರು ಕನ್ಸರ್ನ್ ಡಿಪೋಗ್ ನಿಮ್ಗೆ ಕಳ್ಸಿಕೊಡ್ತಾರೆ. ಡಿಪೋಗಲ್ಲಿ ನೀವು ಸಿಲೆಕ್ಟ್ ಮಾಡಬೇಕು ಯಾವ ಲಾಟ್. ನಿಮ್ ಕ್ಲಾಸಿಫಿಕೇಶನ್ ಇದೆ, ಸಿ ಕ್ಲಾಸು, ಡಿ ಕ್ಲಾಸ್, ಅದು ಬೇರೆ ಬೇರೆ ದರ ಇದೆ. ನೀವು ಯಾವ ಕ್ಲಾಸ್ ಮರ ಮತ್ತು ಯಾವ ಲಾಟ್ ನೋಡಿರ್ತೀರಿ ಅದಕ್ಕೆ ಎಷ್ಟು ರೇಟ್ ಆಗ್ತದೆ ಪುನಃ ನಮ್ಮ ಅವರು ಡಿಪೋ ಆಫೀಸರ್ ಮಾಡಿ ಉಪಾರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಕಳಿಸ್ತಾರೆ. ನೀವು ಅಲ್ಲಿ ಹಣ ಪಾವತಿ ಮಾಡಿ ಮರವನ್ನು ಪಡ್ಕೊಂಡು ಹೋಗ್ಬೋದು. ಆದರೆ ನಿಮಗೆ ಒಂದು ಸ್ಕ್ವೇರ್ ಮೀಟರ್ಗೆ ಒಂದು ಸ್ಕ್ವೇರ್ ಮೀಟರ್ ಮನೆ ಕೊಟ್ಟಿದ್ರೆ ಒಂದು ಘನ ಅಡಿ ಮರ. ಈಗ ನೀವು ಒಂದು ವೇಳೆ 1,000 ಸ್ಕ್ವೇರ್ ಫೀಟ್ ಮನೆ ಕಟ್ತೆ ಅಂದ್ರೆ ಅಲ್ಲಿ 300 ಸೇಫ್ಟಿ ಕೇಳಿದ್ರೆ ಕೊಡೋದಿಲ್ಲ. ಆಮೇಲೆ ಅಲ್ಲಿ ನಮ್ಮಲ್ಲಿ ಲಭ್ಯ ಇರುವುದು ನೀವು ಅವಾಗ ಸರ್ಕಾರ ನಿಗದಿಪಡಿಸಿದ ದರ ಮತ್ತು 10% ನೀವು ಸಿಲೆಕ್ಷನ್ ಚಾರ್ಜ್. ಈಗ ನಮ್ಮಲ್ಲಿ 106 ಮೀಟರ್ ಮರ ಇರ್ತದೆ, ನಿಮ್ಗೆ ಯಾವ್ದಾದ್ರು ಒಳ್ಳೆ ಲಾಗೆ ಸಿಲೆಕ್ಟ್ ಮಾಡ್ತೀರಿ, ಸಿಲೆಕ್ಷನ್ ಚಾರ್ಜ್ 10%. ಮತ್ತೆ ಸರ್ಕಾರ ಈಗ ವಿಧಿಸುವ GST ಅಂದ್ರೆ 28% GST ಇದೆ. ಈಗ 28% GST ಇದೆ, GST ತರ ತೆರಿಗೆಯನ್ನು ಕಟ್ಟಬೇಕಾಗ್ತದೆ. ಈಗ ಸ್ವಂತ ಸ್ಥಳದಲ್ಲಿ ನೆಟ್ಟು ಬೆಳೆಸಿರುವಂತಹ ಮರವನ್ನ ಕಡಿಯುವುದಕ್ಕೆ ಮತ್ತು ಅದನ್ನ ಮನೆಯ ಬಳಕೆಗೆ ಉಪಯೋಗ ಮಾಡುವುದಕ್ಕೆ ಎಷ್ಟು ಖರ್ಚು ಬರಬಹುದು ಅಂತ? ಏನು ಖರ್ಚಿಲ್ಲ. ನಿಮ್ಗೆ ಸರ್ವೆ ಮಾಡ್ಲಿಕ್ಕೆ 15 ಸರ್ವೆ ಏನು ಒಂದು ಮೋಜಣಿ ಮಾಡಿಸ್ಬೇಕು, 150-200 ರೂಪಾಯಿ ಅದನ್ನ ಮೋಜಣಿ ಚಾರ್ಜ್ ಕಟ್ಟಬೇಕು. ವಲಯಾಣ್ಯ ಕಚೇರಿಯಲ್ಲಿ 100 ರೂಪಾಯಿ ಮಾತ್ರ ಪರ್ಮಿಟ್ ಚಾರ್ಜ್. ಅಂದ್ರೆ ನಮ್ಮಲ್ಲಿ ಒಂದೆರಡು ಸಲ ಬಂದು ಹೋಗ್ಬೇಕಾದ್ ಬಿಟ್ಟು. ಮತ್ತೆ ಈಗ ರೈತರಿಗೆ ಇನ್ನೊಂದು ಒಳ್ಳೆ ಅವಕಾಶ ಅಂತ ಹೇಳಿದ್ರೆ, ಈಗ ಕ್ರಾಪ್ ಸರ್ವೆ ಕ್ರಾಪ್ ಎಂಟ್ರಿ ಆಗ್ತಾ ಇದೆ ಅವರವರ ಪಾಣಿಗಳಲ್ಲಿ. ದಯಮಾಡಿ ಎಲ್ಲ ರೈತರಲ್ಲಿ ಒಂದು ವಿನಂತಿ ಅಂತ ಹೇಳಿದ್ರೆ, ನೀವು ಏನು ನಿಮ್ ತೆಂಗು ಮತ್ತೆ ಅಡಿಕೆ ಏನಿದೆ ಅದೇ ತರ ನಿಮ್ದು ಯಾವ್ದೆಲ್ಲ ನಿಮ್ಮ ನಮ್ಮ ಅರಣ್ಯ ಬೆಳೆಗಳನ್ನ ಯಾವುದು ಹಲಸು, ಹೆಬ್ಬಲಸು, ಸಾಗುವನಿ, ಶ್ರೀಗಂಧ ಎಷ್ಟು ನೆಟ್ಟಿದ್ರಿ ಅದನ್ನ ನಿಮ್ಮ ಪಾಣಿಯಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನಿಮ್ಗೆ ಇನ್ ಮುಂದೆ ಈಗ ನೋಡಿ 27 ಜಾತಿಗೆ ವಿನಾಯಿತಿ ಆಗಿದೆ, ಮುಂದೆ ಬರ್ತಾ ಬರ್ತಾ ಇನ್ನೂ ಯಾವ್ದು 10 ಜಾತಿ ಮರಕ್ಕೆ ವಿನಾಯಿತಿ ಸಿಗ್ಬೋದು. ಆವಾಗ ನಿಮ್ಗೆ ಟ್ರಾನ್ಸ್ಪೋರ್ಟೇಷನ್ ಮಾಡೋಕೆ ಈಗ ನಮ್ಮ ಇಲಾಖೆ ಒಂದೇ ಅಲ್ಲ, ಫಾರೆಸ್ಟ್ ಆಕ್ಟ್ ಅಲ್ಲಿ ಪೊಲೀಸ್ನವರಿಗೆ ಅಧಿಕಾರ ಇದೆ, ರೆವಿನ್ಯೂ ಅವರಿಗೆ ಅಧಿಕಾರ ಇದೆ, ಬೇರೆ ಬೇರೆ ಇನ್ನು ಅಬಕಾರಿ ಅವ್ರು ಸಿಕ್ಕರೆ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಅಥವಾ ತೆರಿಗೆ ಇಲಾಖೆ ಹಿಡ್ಕೊಳ್ಬಹುದು. ನಿಮ್ಮ ಪಾಣಿ ನೋಡಿ, ನನ್ನ ಪಾಣಿ ಎಲ್ಲ ಇಷ್ಟು ಮರ ಎಂಟ್ರಿ ಇದೆ, ನಾನು ಸ್ವಂತ ಹೋಗಿ ಕಡೆ ತಗೊಂಡೋಗ್ತೇನೆ ಅಂತ ಸಾಗಾಟ ಮಾಡುವಾಗ ಧೈರ್ಯದಲ್ಲಿ ಇಟ್ಕೊಂಡು ಹೋಗ್ಬೋದು. ಹಾಗಾಗಿ ಎಲ್ಲ ರೈತರು ನನ್ನ ಒಂದು ವಿನಂತಿ ಅಂತ ಹೇಳಿದ್ರೆ, ನಿಮ್ಮ ಅರಣ್ಯ ಏನು ಬೆಳೆಗಳಿದೆ ಅದನ್ನು ಸಹ ನಿಮ್ಮ ಪಾಣಿಯಲ್ಲಿ ಎಂಟ್ರಿ ಮಾಡಿ. ಈಗ ಅದು ಆ ಎಂಟ್ರಿ ಮಾಡೋ 1 ತಿಂಗಳು ಮಾಸ ಮುಂದಿನ ತಿಂಗಳ ಬಹುಶಃ ಶುರು ಆಗಿದೆ ಅನಿಸ್ತದೆ. ಹಾಗಾಗಿ ಅದನ್ನು ಮಾಡ್ಬೇಕಾದ್ರೆ ನಾನು ವಿನಂತಿ ಪಡ್ಕೊಳ್ತೇನೆ. ಇನ್ನೊಂದು ವಿಷಯ, ಬಹುಶಃ ಕೊನೆಯ ವಿಷಯ, ಬಿದಿರಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಕಡಿಯುವುದಕ್ಕೂ ಕೂಡ ಬಿದಿರಿಗೆ ಡೆಂಡ್ರೋಕಲಮಸ್ ಸ್ಟ್ರಿಕ್ಟಸ್, ಅದು ಒಂದು ಕಿರು ಬಿದಿರಿಗೆ ಕಡಿತಲೇ ಆದೇಶ ಬೇಡ. ಆಮೇಲೆ ದೊಡ್ಡ ಬಿದಿರಿಗೆ, ಬರ್ಮಾ ಬಿದಿರಿಗೂ ಕಡಿತಲೇ ಆದೇಶ ಬೇಡ. ದೊಡ್ಡ ಬಿದಿರು ಅಂತಿದೆ ನಮ್ದು, ಆ ದೊಡ್ಡ ಅದಕ್ಕೆ ಬೇಕು. ಎರಡು ಜಾತಿಯ ಮನೆ ಬಳಕೆ ಬರುತ್ತೆ, ಓಟೆ ರೀಡ್ಸ್, ಅದಕ್ಕೂ ಕಡಿತಲೇ ಆದೇಶ ಇಲ್ಲ, ಅದು ಕೊಟ್ಟಿದ್ದಾರೆ. ಅದಲ್ಲದೆ ರೈತರು ಈಗ ಅದು ಕಡಿತಲೇ ಆದೇಶ ಬೇಕಾಗೇ ಇಲ್ಲ, ಕಡಿದು ಸ್ವಂತ ರೈತರು ಅವರ ಸ್ವಂತ ಉಪಯೋಗಿಸ್ಕರ ಒಂದು 50 ಬಿದಿರನ್ನ ಅವರ ಗ್ರಾಮದೊಳಗಡೆ ಆಚೆಚೆ ಕಡಿದು ಸಾಗಾಟಕ್ಕೆ ಅನುಮತಿ ಬೇಕಾಗಿಲ್ಲ, ಅದಕ್ಕೂ ವಿನಾಯಿತಿ ಇರ್ತದೆ. ಒಳ್ಳೇದು ಶ್ರೀಧರ್ ಅವರೇ, ಈ ಖಾಸಗಿ ಅಥವಾ ಒಂದು ಪಟ್ಟಣ ಸ್ಥಳದಲ್ಲಿರುವಂತಹ ಮರಗಳನ್ನ ಕಡಿಯುವುದಕ್ಕೆ ಯಾವ ರೀತಿ ಒಂದು ಆದೇಶವನ್ನ ನಮ್ಮ

2,850 ರೂಪಾಯಿಗಳು, IR8 ಕ್ವಿಂಟಾಲಿಗೆ 2,550 2,850 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 1,700 1,800 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,600 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 ರೂಪಾಯಿಗಳು,